ಮೀನಿನ ಎಣ್ಣೆ, ಸಂಸ್ಕರಿಸಿದ ಮಾಂಸ, ಸಂಸ್ಕರಿಸಲಾದ ಟೊಮೊಟೊ, ಅಣಬೆ, ಸೋಯಾ ಹಾಲಿನ ಪೇಯ, ಅನಾನಸ್, ಸೀಬೆ, ಮಾವು, ಕಿತ್ತಳೆ, ನಿಂಬೆ, ಇವೆಲ್ಲವೂ ಸಹ ಇನ್ನು ಮುಂದೆ ಶೇಕಡ 5 ಜಿಎಸ್ಟಿ ವ್ಯಾಪ್ತಿಗೆ ಬರಲಿದೆ. ಸೆಪ್ಟೆಂಬರ್ 22 ಜಾರಿಗೆ ಬರುವ GST 2.0 ರೈತರ ಪಾಲಿಗೆ ವರದಾನ. ಸೌರ ಪಂಪ್ಸೆಟ್, ಸೋಲಾರ್ ವಿದ್ಯುತ್ ಘಟಕದ ಪರಿಕರಗಳಿಗೆ ಇನ್ನು ಕೇವಲ ಶೇಕಡ 5 ತೆರಿಗೆ ಸೀಮಿತವಾಗಲಿದೆ. ಜನಸಾಮಾನ್ಯರು ಬಳಸುವ ಹಾಲು, ಹಣ್ಣು, ತರಕಾರಿ, ಬ್ರೆಡ್, ಗೋಧಿ ಹಿಟ್ಟು, ಖಾದ್ಯ, ಸಿಹಿ ತಿನಿಸು, ಆಹಾರ ಪದಾರ್ಥಗಳು, ಧಾನ್ಯಗಳಿಗೆ ಇನ್ನು ಯಾವುದೇ ಜಿಎಸ್ಟಿ ತೆರಿಗೆ ಇರುವುದಿಲ್ಲ. ಇದಲ್ಲದೆ 33 ಜೀವರಕ್ಷಕ ಔಷಧಗಳು ತೆರಿಗೆ ಮುಕ್ತವಾಗಿರುತ್ತದೆ. ಜಿಎಸ್ಟಿ ನೋಂದಾಯಿತ ಸಲೂನ್, ಜಿಮ್, ಫಿಟ್ನೆಸ್, ಯೋಗ ಕೇಂದ್ರಗಳ ಸೇವೆಗೆ ಇನ್ನು ಮುಂದೆ 18 ಜಿಎಸ್ಟಿ ಬದಲಾಗಿ ಶೇಕಡ 5 ತೆರಿಗೆ ಸೀಮಿತವಾಗಿದೆ. ಕೇಂದ್ರ ಸರ್ಕಾರದ ಹೊಸ ಕ್ರಾಂತಿ GST 2.0. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೌಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಸ್ಯೋತ್ಪಾದನಾ ತಾಂತ್ರಿಕ ಕುರಿತು ಡಾ ಸದಾಶಿವ ನಡುಕೇರಿ ಸಹ ಪ್ರಾಧ್ಯಾಪಕರು, ತೋಟಪಟ್ಟಿ, ಸಾಂಬಾರ, ಔಷಧೀಯ ಹಾಗೂ ಸುಗಂಧ ದ್ರವ್ಯ ಬೆಳೆಗಳ ವಿಭಾಗ, ಮುಖ್ಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಇರುವಕ್ಕೆ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಇವರನ್ನು ಸಂದರ್ಶಿಸುವವರು ಹಾಗೂ ಇದರ ಪ್ರಸ್ತುತಿ ಡಾ ಎಸ್ ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಾನು ಮುಖ್ಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಇರುವಕಿಯಲ್ಲಿದ್ದೇನೆ. ಇವತ್ತು ನನ್ನ ಜೊತೆ ಡಾಕ್ಟರ್ ಸದಾಶಿವ ನಡುಕೇರಿ ಅವರು ಇದ್ದಾರೆ. ಇವರು ಇಲ್ಲಿನ ಮುಖ್ಯಸ್ಥರು ಮತ್ತೆ ಈ ಒಂದು ತೋಟಗಾರಿಕಾ ಅಂದ್ರೆ ಸಸ್ಯಗಾರದ ಒಂದು ಉಸ್ತುವಾರಿ ಕೂಡ ಇವರೇ ನೋಡ್ಕೊಂಡಿದ್ದಾರೆ. ವಿವಿಧ ರೀತಿಯ ಒಂದು ವಿವಿಧ ಜಾತಿಯ ಒಂದು ಸಸಿಗಳನ್ನ ಉತ್ಪಾದನೆ ಮಾಡಿ ನಮ್ಮ ರೈತ ಬಾಂಧವರಿಗೆ, ಸುತ್ತಮುತ್ತಲ ಇರ್ತಕ್ಕಂಥ ರೈತ ಬಾಂಧವರಿಗೆ ಇವರು ಪೂರೈಕೆ ಮಾಡ್ತಾ ಇದ್ದಾರೆ. ಕೃಷಿ ವಿಶ್ವವಿದ್ಯಾಲಯ ಒಂದು ಅಡಿಯಲ್ಲಿ ಬರ್ತಕ್ಕಂಥ ನಮ್ಮ ರೈತ ಬಾಂಧವರಿಗೆ ಬನ್ನಿ, ಈಗ ಇವರಿಂದ ಮಾಹಿತಿ ಪಡ್ಕೊಳ್ಳೋಣ. ಯಾವ ರೀತಿಯಿಂದ ಯಾವ ತಂತ್ರಜ್ಞಾನ ಅಳವಡಿಸ್ಕೊಂಡ್ಬಿಟ್ಟು ಹೇಗೆ ಇದರ ಒಂದು ನಿರ್ವಹಣೆ ಮಾಡ್ತಾ ಇದ್ದಾರೆ? ವಿವಿಧ ಬೆಳೆಗಳು ಅಂತಂದ್ರೆ ಮಾವಾಗಿರ್ಬೋದು, ಸೀತಾಫಲ ಆಗಿರ್ಬೋದು, ಪೇರ್ಲೆ ಆಗಿರ್ಬೋದು, ತೆಂಗಾಗಿರ್ಬೋದು, ಬಾಳೆ, ಕೋಕೋ, ಇನ್ನು 10 ಹಲವಾರು ಬೆಳೆಗಳನ್ನ ಇವರು ಸಸ್ಯ ಉತ್ಪಾದನೆ ಮಾಡಿಬಿಟ್ಟು ಇದನ್ನ ಡ್ರ್ಯಾಗನ್ ಹಣ್ಣಾಗಿರ್ಬೋದು, ಇನ್ನು ಬೇರೆ ವಿವಿಧ ರೀತಿಯ ವಿವಿಧ ಜಾತಿಯ ಹಣ್ಣಿನ ಸಸಿಗಳನ್ನ ಇವರು ಉತ್ಪಾದನೆ ಮಾಡಿ ರಿಯಾಯಿತಿ ದರದಲ್ಲಿ ಇವರು ಪೂರೈಕೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಒಂದು ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಸರ್. ನಮಸ್ತೆ ಸರ್. ಹೇಳಿ, ಯಾವೆಲ್ಲ ಒಂದು ಸಸಿಗಳು ಅಂದ್ರೆ ಯಾವೆಲ್ಲ ಹಣ್ಣಿನ ಆಗಿರ್ಲಿ ಮತ್ತೆ ಇನ್ನು ಇತರೆ ಸಸಿಗಳನ್ನು ಇಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀರಾ ಮತ್ತೆ ತಂತ್ರಜ್ಞಾನದ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಾನು ಡಾಕ್ಟರ್ ಸದಾಶಿವ ನಡಕೇರಿ, ಸಹ ಪ್ರಾಧ್ಯಾಪಕರು ತೋಟಗಾರಿಕೆ, ಮುಖ್ಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಇರುವಕೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಲ್ಲಿ ಸರ್ ನಾವು ಮುಖ್ಯವಾಗಿ ಎಲ್ಲಾ ತೋಟಗಾರಿಕೆ ಬೆಳೆಗಳನ್ನು ಸಸ್ಯೋತ್ಪಾದನೆ ಮಾಡ್ತೀವಿ. ಎಲ್ಲ ಅಂದ್ರೆ ಉದಾಹರಣೆಗೆ ಹಣ್ಣಿನ ಬೆಳೆಗಳಂತ ಅಂದ್ರೆ ಹಣ್ಣಿನಲ್ಲಿ ಮಾವು ಮಾಡ್ತೀವಿ, ಚಿಕ್ಕು ಮಾಡ್ತೀವಿ, ಮತ್ತೆ ಪೇರಲ ಅಥವಾ ಗಾವ ಅಂತ ಹೇಳ್ತೀವಿ ಅದನ್ನ ಮಾಡ್ತೀವಿ, ಮತ್ತೆ ಅವಕಾಡೋ ಮಾಡಿದೀವಿ, ಮತ್ತೆ ಡ್ರ್ಯಾಗನ್ ಫ್ರೂಟ್ ಮಾಡಿದೀವಿ, ಇದಿಷ್ಟು ಹಣ್ಣಿನ ಬೆಳೆಗಳನ್ನು ಮಾಡಿದೀವಿ. ಅದರಲ್ಲಿ ಮತ್ತೆ ನಾವು ರೈತರಿಗೆ ಬಯಸಿದಂತ ತಳಿಗಳನ್ನು ಕೂಡ ಮಾಡಿದೀವಿ. ಈಗ ಉದಾಹರಣೆ ಸೀತಾಫಲ ಕೇಳಿದ್ರೆ ಸೀತಾಫಲದಲ್ಲಿ NMK ಗೋಲ್ಡ್ ಮಾಡಿದೀವಿ, ಮತ್ತೆ ಚಿಕ್ಕುವಲ್ಲಿ ಕೇಳಿದ್ರೆ ಚಿಕ್ಕುವಲ್ಲಿ 3 ತಳಿಗಳನ್ನು ಮಾಡಿದೀವಿ, ಯಾವ್ದಂದ್ರೆ ಕ್ರಿಕೆಟ್ ಬಾಲ್, ಕಾಲಿಪತ್ತಿ, DHS-1 ಮಾಡಿದೀವಿ. ಮಾವಿನಲ್ಲಿ ಕೇಳಿದ್ರೆ ಅಲ್ಪೆನ್ಸ ಮಾಡಿದೀವಿ, ರಸ್ಪುರಿ ಮಾಡಿದೀವಿ, ಮಲ್ಲಿಕಾ ಮಾಡಿದೀವಿ, ಮತ್ತೆ ಈ ಭಾಗದಲ್ಲಿ ಅತಿ ಹೆಚ್ಚು ರೈತರು ಬೆಳೀತಕ್ಕಂತ ಅಪ್ಪೆಮಿಡಿಯನ್ ಕೂಡ ಮಾಡಿದೀವಿ, ಮತ್ತೆ ಗಾವದಲ್ಲಿ ಕೇಳಿದ್ರೆ ಅಲಹಾಬಾದ್ ಸಫೇದ ಮಾಡಿದೀವಿ, ಮತ್ತೆ ತೈವಾನ್ ಪಿಂಕ್ ಕೂಡ ಮಾಡಿದೀವಿ, ಮತ್ತೆ ಇದಲ್ಲದೆ ಡ್ರ್ಯಾಗನ್ ಫ್ರೂಟ್ ಸಸ್ಯೋತ್ಪಾದನೆ ಮಾಡಿದೀವಿ. ಇದು ಹಣ್ಣಿನ ಬೆಳೆಗಳಲ್ಲಿ ನಮ್ಮಲ್ಲಿ ಸಿಗ್ತಕ್ಕಂತ ಹಣ್ಣಿನ ಬೆಳೆಗಳು, ಅದರ ಜೊತೆಗೆ ಫ್ಯಾಷನ್ ಫ್ರೂಟ್ ಕೂಡ ಮಾಡಿದೀವಿ. ಇದಿಷ್ಟು ಹಣ್ಣಿನ ಬೆಳೆಗಳು. ಮತ್ತೆ ಸಾಂಬಾರ ಬೆಳೆಗಳನ್ನು ಕೂಡ ಮಾಡಿದೀವಿ. ಸಾಂಬಾರ ಬೆಳೆಗಳಲ್ಲಿ ಮುಖ್ಯವಾಗಿ ಅತಿ ಹೆಚ್ಚಾಗಿ ನಾವು ಉತ್ಪಾದನೆ ಮಾಡೋದಂದ್ರೆ ಈ ಭಾಗದಲ್ಲಿ ಕಾಳುಮೆಣಸು ಅತಿ ಹೆಚ್ಚಾಗಿ ಜನ ಕೇಳ್ತಾರೆ. ಕಾಳುಮೆಣಸಿನಲ್ಲಿ ಅನೇಕ ತಳಿಗಳಿದ್ರು ಕೂಡ ನಮ್ಮಲ್ಲಿ ಲಭ್ಯ ಇರತಕ್ಕಂತ ಏಕೈಕ ತಳಿ ಅಂದ್ರೆ ನಾವು ಪನೀರ್ 1 100,000 ಹೆಚ್ಚು ಸಸ್ಯ ಉತ್ಪಾದನೆ ಮಾಡಿದೀವಿ. ಈಗ ಸೀಸನ್ ಕೊನೆಯಾಗಿರೋದ್ರಿಂದ ಈ ವರ್ಷಕ್ಕೆ ಆಲ್ಮೋಸ್ಟ್ ಮುಕ್ತಾಯ ಆಗಿದೆ, ಆದ್ರೆ ಮುಂದಿನ ವರ್ಷ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿ ರೈತರಿಗೆ ಒದಗಿಸ್ತೀವಿ. ಅದರ ಜೊತೆಗೆ ನಾವು ಏಲಕ್ಕಿಯನ್ನು 2 ತಳಿ ಮಾಡಿದೀವಿ, SKP-14 ಮತ್ತು ನೆಲ್ಲೆನ್ ಗ್ರೀನ್ ಗೋಲ್ಡ್ ಅಂತೇಳಿ 2 ತಳಿ ಮಾಡಿದೀವಿ. ಇದಲ್ಲದೆ ಇನ್ನೂ ಸಾಂಬಾರ್ ಬೆಳೆಗಳಾದಂತಹ ಚಕ್ಕೆಯನ್ನು ಮಾಡಿದೀವಿ, ಲವಂಗ ಮಾಡಿದೀವಿ, ಜಾಯಿಕಾಯಿ ಮಾಡಿದೀವಿ, ಮತ್ತೆ ಸರ್ವ ಸಾಂಬಾರನ್ನು ಮಾಡಿದೀವಿ. ಇದಿಷ್ಟು ಸಾಂಬಾರ ಬೆಳೆಗಳನ್ನು ಮಾಡಿದೀವಿ. ಮತ್ತೆ ಇದಲ್ಲದೆ ತಮಗೆ ಬೇಕಾದಂತ ಪ್ಲಾಂಟೇಶನ್ ಬೆಳೆಗಳು, ಏನು ತೋಟದ ಪಟ್ಟಿ ಬೆಳೆಗಳು ಅಂತೀವಲ್ಲ, ಅದರಲ್ಲಿ ಬಹುಮುಖ್ಯವಾಗಿರ್ತಕ್ಕಂತ ಎರಡು ಅಂದ್ರೆ ಒಂದು ತೆಂಗು, ಈ ಭಾಗದ ಜನ ಅತಿ ಹೆಚ್ಚು ಕೇಳೋದಂದ್ರೆ, ಇನ್ನೊಂದು ಅಡಿಕೆ. ತೆಂಗಿನಲ್ಲಿ ನಾವು ಎರಡು ಮಾಡಿದ್ವಿ, ಒಂದು ಟಾಲ್ ಟೈಪ್ ಎತ್ತರದ ತಳಿಯಾದಂತ ಅರಸಿಕೆರೆ ಟಾಲು ಅಥವಾ ಟಿಪ್ಟೂರ್ ಟಾಲ್ ಅಂತ ಹೇಳ್ತೀವಿ, ಅದನ್ನು ಮಾಡಿದ್ವಿ. ಇನ್ನು ಡಾರ್ಪ್ ಅಲ್ಲಿ ಚೌಗಟ್ ಆರೆಂಜ್ ಡಾರ್ಪ್ ಅಂತೇಳಿ ಅದನ್ನು ಮಾಡಿದ್ವಿ. ಈ ಮತ್ತೆ ತೆಂಗನ್ನು ನಾವು ಟಾಲ್ ವೆರೈಟಿಯನ್ನು ನೇರವಾಗಿ ನೆಲಕ್ಕೆ ಹಾಕಿದೀವಿ, ಅದನ್ನ ಭೂಮಿಯಿಂದ ತೆಗೆದುಕೊಡೋದ್ರಿಂದ ರೈತರಿಗೆ ಕಡಿಮೆ ಬೆಲೆಯಲ್ಲಿ ಕೊಡ್ತೀವಿ. ಮತ್ತೆ ಈ ಡಾರ್ಪ್ ಅಥವಾ ಹೈಬ್ರಿಡ್ಸ್ ಏನಂತ ಅದನ್ನೆಲ್ಲ ಪಾಲಿಬ್ಯಾಗ್ ಅಲ್ಲಿ ಮಾಡಿರೋದ್ರಿಂದ ರೈತರಿಗೆ ಸರಾಗವಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಒಯ್ಯಲಿಕ್ಕೆ ಅನುಕೂಲ ಆಗ್ಲಿಕ್ಕೆ ಅಂತೇಳಿ ಪಾಲಿಬ್ಯಾಗ್ ಮಾಡಿದೀವಿ. ಅದನ್ನು ಕೂಡ ನಾವು ಡಾರ್ಪ್ ಅಥವಾ 3 ವರ್ಷಕ್ಕೆ ಬರ್ತಕ್ಕಂತ ಕುಬ್ಜ ತಳಿಗಳನ್ನು ಕೂಡ ನಾವು ತೆಂಗಿನಲ್ಲಿ ಮಾಡಿದೀವಿ. ಇದಲ್ಲದೆ ಅತಿ ಈ ಭಾಗದಲ್ಲಿ ಅತಿ ಹೆಚ್ಚು ಬೆಳೆತಕ್ಕಂತ ಅಂತರ್ ಬೆಳೆಯಾಗಿ ಬೆಳೆತಕ್ಕಂತ ಕೋಕೋ ಕೂಡ ಮಾಡಿದೀವಿ. ಇನ್ನು ಇದನ್ನು ಹೊರತುಪಡಿಸಿ ಅತಿ ಹೆಚ್ಚು ನಾವು ಮಾಡೋದು ಅಥವಾ ರೈತರಿಗೆ ಬೇಕಾದಂತ ಸಸಿಗಳು ಯಾವ್ದಾದ್ರು, ಈಗ ತರಕಾರಿ ಉದಾಹರಣೆಗೆ, ತರಕಾರಿ ನಾವು ಮಾಡಿರ್ಲಿಕ್ಕೆ ಆಗೋದಿಲ್ಲ, ಯಾರಾದ್ರೂ ತರಕಾರಿ ನಮಗೆ ಬೀಜ ತಂದು ಕೊಟ್ಟರು ಮಾಡಿಕೊಡ್ತೀವಿ, ಅಥವಾ ಇಂಥ ತಳಿಯ ಬದನೆ ಬೇಕು, ಇಂಥ ತಳಿಯ ಮೆಣಸು ಬೇಕು, ಅದನ್ನು ಕೊಡ್ತೀವಿ. ಅದಲ್ಲದೆ ಪಪ್ಪಾಯ ಮತ್ತು ನುಗ್ಗೆಯನ್ನು ಮಾಡಿದೀವಿ. ಪಪ್ಪಾಯ ರೈತರಿಗೆ ರೆಡ್ ಲೇಡಿ ಬೇಕಾದ್ರೆ ಮಾಡಿಕೊಡ್ತೀವಿ, ಅಥವಾ ಅವ್ರದೇ ಆದ ಸ್ಪೆಸಿಫಿಕ್ ತಳಿಯ ಬೀಜ ತಮಗೆ ಅತಿ ಸೂಕ್ತ ಅನಿಸಿದ್ರೆ ಆ ಬೀಜನ ತಂದು ಕೊಟ್ರೆ ನಾವು ಅವ್ರಿಗೆ ಸಸ್ಯ ಉತ್ಪಾದನೆ ಮಾಡಿಕೊಡ್ತೀವಿ. ಮತ್ತು ನುಗ್ಗೆಯನ್ನು ಮಾಡಿಟ್ಟಿರ್ತೀವಿ. ಕಡಿಮೆ ಸಂಖ್ಯೆಯಲ್ಲಿ ಬೇಕಾದ್ರೆ 1 ರಿಂದ 10 ಅಥವಾ ಇತರ ತನ ನಾವು ನೇರವಾಗಿ ಯಾವಾಗ ಬಂದಾಗ ಕೊಡ್ತೀವಿ. ಹೆಚ್ಚಿನ ಸಂಖ್ಯೆ ಬೇಕಂದಾಗ ಈಗ ನುಗ್ಗೆ ಮತ್ತು ಪಪ್ಪಾಯ ಇವೆರಡು ಸಸಿಗಳಿಗೆ ನಾವು ಮುಂಚೆ ಆರ್ಡರ್ ತಗೊಂಡು ಅಷ್ಟು ಅವ್ರಿಗೆ ಎಷ್ಟು ಬೇಕಂತ ಅಷ್ಟನ್ನು ಪ್ರೊಡಕ್ಷನ್ ಮಾಡಿ ಕೊಡ್ತೀವಿ. ಇದಲ್ಲದೆ ಮತ್ತೆ ನಮ್ಮಲ್ಲಿ ಮುಖ್ಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಔಷಧಿ ಮತ್ತು ಸುಗಂಧ ದ್ರವ್ಯ ಸಸ್ಯಗಳನ್ನು ಕೂಡ ಮಾಡ್ತೀವಿ. 106 ಔಷಧಿ ಸಸ್ಯಗಳನ್ನು ನಾವು ಇಲ್ಲಿ ಬೆಳೆಸಿದೀವಿ. ಅದರಲ್ಲಿ ರೈತರು ಅಥವಾ ಯಾವ ಆಯುರ್ವೇದಿಕ್ ಕಾಲೇಜಿನವರು ನಮಗೆ ಇಂಥ ಸಸಿ ಬೇಕಂದಾಗ ನಾವು ಅದನ್ನು ಸಸ್ಯೋತ್ಪಾದನೆ ಮಾಡಿ ಕೊಡ್ತೀವಿ. ಯಾಕಂದ್ರೆ ಅದನ್ನ ಬಹು ಸಂಖ್ಯೆಯಲ್ಲಿ ಮಾಡಿಟ್ಲಿಕ್ಕೆ ಆಗುದಿಲ್ಲ, ಮಾಡಿಟ್ಟ ಮೇಲೆ ಅದನ್ನು ತಗೊಂಡೋಗಿದ್ರೆ ಇದಾಗ್ತದೆ ಅಂತೇಳಿ ನಾವು ಡಿಮ್ಯಾಂಡ್ ಬೇಸ್ಡ್ ಬೇಡಿಕೆ ಆಧಾರದ ಮೇಲೆ ಅವಾಗ ಇಂಥ ತಳಿ ಇಂಥ ಔಷಧಿ ಸಸ್ಯ ಎಷ್ಟು ಸಂಖ್ಯೆಯಲ್ಲಿ ಬೇಕಂದ್ರೆ ಅದನ್ನು ಕೂಡ ಪ್ರೊಡಕ್ಟ್ ಮಾಡ್ತೀವಿ. ಇದಲ್ಲದೆ ಇದೇ ನಮ್ಮ ನರ್ಸರಿಯಲ್ಲಿ ಹೂವಿನ ಸಸಿಗಳು ಕೂಡ ಲಭ್ಯವಿದೆ. ಉದಾಹರಣೆಗೆ ಗುಲಾಬಿ ಹೂವಿನ ಸಸಿಗಳಿದಾವೆ, ಮತ್ತೆ ದಾಸವಾಳದ ವಿವಿಧ ದಾಸವಾಳ ತಳಿಗಳಿದಾವೆ, ಮತ್ತೆ ಇನ್ನೂ ಹೊರತುಪಡಿಸಿ ಅಡೆ ನೇಮ್ ಅಂತ ಕುಬ್ಜ ತಳಿ ಇದೆ. ಈ ತರದ ಅನೇಕ ಹೂವಿನ ತಳಿಗಳು, ಮತ್ತೆ ಈಗ ಇತ್ತೀಚೆಗೆ ರೈತರು ಹಬ್ಬಕ್ಕಾಗಿ ಬೆಳೆತಕ್ಕಂತ ಚೆಂಡು ತಮ್ಗೆ ಏನಾದರೂ ಬೇಕಂತಂದಲ್ಲಿ ಯಾವುದೇ ಈಗ ಆರೆಂಜ್ ಕಲರ್ ಬೇಕು ಅಥವಾ ಯೆಲ್ಲೋ ಕಲರ್ ಬೇಕು, ಈ ತರ ಸ್ಪೆಸಿಫಿಕ್ ಕಲರ್ ಅಥವಾ ಸ್ಪೆಸಿಫಿಕ್ ವೆರೈಟಿ ಬೇಕಂದಾಗ ಅವರದೇ ಬೀಜ ತಂದು ಕೊಟ್ಟರೆ ನಾವು ಸಸಿಯನ್ನು ಅತ್ಯಂತ ಉತ್ತಮ ಕ್ವಾಲಿಟಿ ಸಸಿ ಮಾಡಿಕೊಡ್ತೀವಿ. ಇಲ್ಲ ನಮಗೆ ಹೇಳಿದ್ರೆ ನಾವೇ ಬೀಜ ತಂದು ಸಸ್ಯೋತ್ಪಾದನೆ ಮಾಡಿ ನರ್ಸರಿಯಲ್ಲಿ ಉತ್ಪಾದನೆ ಮಾಡಿ ಅವರಿಗೆ ಪ್ರೋಟ್ರಿ ಸಮೇತ ತಲುಪಿಸ್ತೀವಿ. ಇದಿಷ್ಟು ನಮ್ಮ ಈ ನರ್ಸರಿಯ ಸಾರಾಂಶ. ಡಾಕ್ಟರ್, ಈಗ ತಾವು ಹೇಳ್ತಾ ಇದ್ರಿ ಈ ಒಂದು ಭಾಗದ ರೈತರ ಬೇಡಿಕೆಗೆ ಅನುಗುಣವಾಗಿ ಉತ್ಪಾದನೆ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ರಿ. ಇದು ಈಗ ನೀವು ಕೊಡ್ಬೇಕಾದ್ರೆ ಯಾವ ಒಂದು ದರದಲ್ಲಿ ಕೊಡ್ತೀರಾ? ಈಗ ಬೇರೆ ಬೇರೆ ತಳಿಗಳು ಹೇಳಿದಿರಿ, ಬೇರೆ ಬೇರೆ ಜಾತಿಯ ಹಣ್ಣಿನ ಗಿಡಗಳು ಹೇಳಿದಿರಿ, ಯಾವ ರೀತಿಯಿಂದ ಹೊರಗಿನವರಿಗೆ ಹೋಲಿಸಿದ್ರೆ, ಅಂದ್ರೆ ಈಗೇನು ಹೊರಗಡೆ ಪ್ರೈವೇಟ್ ನರ್ಸರಿಗಳು ಇಟ್ಕೊಂಡಿದ್ದಾರೆ, ಹೈಟೆಕ್ ನರ್ಸರಿ ಅಂತ ಹೆಸರು ಮಾಡಿ ಇಟ್ಕೊಂಡಿದ್ದಾರೆ, ಅಂತವರಿಗೆ ಹೋಲಿಸಿದ್ರೆ ತಾವು ಯಾವ ರೀತಿಯಿಂದ ಯಾವ ದರದಲ್ಲಿ ರೈತರಿಗೆ ಪೂರೈಕೆ ಮಾಡ್ತಾ ಇದ್ದೀರಾ? ಸರ್, ನಾವು ಇಲ್ಲಿ ಮಾಡ್ತಿರೋ ಸಸ್ಯೋತ್ಪಾದನೆ ಎಲ್ಲವೂ ಕಡಿಮೆ ದರದಲ್ಲೇ ನಾವು ರೈತರಿಗೆ ಪೂರೈಕೆ ಮಾಡ್ತಿದ್ವಿ. ಈಗ ಉದಾಹರಣೆ ತಗೊಂಡ್ರೆ ಪಪ್ಪಾಯ ತಗೊಂಡ್ರೆ ನಾವು 15 ರೂಪಾಯಿ ಅಥವಾ 20 ರೂಪಾಯಿ ಕೊಡ್ತೀವಿ, ಹೊರಗಡೆ ಇನ್ನೂ ಜಾಸ್ತಿ ಇರ್ತದೆ. ಈಗ ಕಾಳುಮೆಣಸು ತಗೊಂಡ್ರೆ 2 ಕಡ್ಡಿ ಇರತಕ್ಕಂತ ಒಂದು ಕಾಳುಮೆಣಸನ್ನು ಉತ್ತಮವಾಗಿ ಸಸಿಯಾಗಿ ಬೆಳೆದಂತದ್ದು ನಾವು 20 ರೂಪಾಯಿ ಕೊಡ್ತಿದ್ವಿ. ತಾವು ಹೊರಗಡೆ ಅದ ರೇಟ್ ನೀವು ಎನ್ಕ್ವೈರಿ ಮಾಡ್ಕೋಬಹುದು, ಅದು ಇದಕ್ಕಿಂತ ಜಾಸ್ತಿ ಇದ್ದೇ ಇರ್ತದೆ ಅದು ಖಚಿತವಾಗಿ. ಆಮೇಲೆ ಜಾಯಿಕಾಯಿ, ಇನ್ನೊಂದು ಸಣ್ಣ ಉದಾಹರಣೆ ಹೇಳೋದಂದ್ರೆ ಜಾಯಿಕಾಯಿ ನಾವು ಗ್ರಾಫ್ಟ್ ಮಾಡಿದಂತದ್ದು ನಾವು ಇಲ್ಲಿ 250 ರೂಪಾಯಿ ಕೊಡ್ತೀವಿ. ಮತ್ತೆ ಈ ಎಲ್ಲಾ ರೇಟ್ಗಳನ್ನು ವಿಶ್ವವಿದ್ಯಾಲಯ ಪ್ರತಿ ವರ್ಷ ಪರಿಷ್ಕರಣೆ ಮಾಡ್ತದೆ, ನಮಗೆ ಬರ್ತಕ್ಕಂತ ಖರ್ಚು ಮತ್ತೆ ಅದರಿಂದ ಏನ್ ಉಳಿತಾಯ ಆಗ್ತದೆ ಅಂತ ನಾವು ಒಂದ್ ರೀತಿ ನೋ ಲಾಸ್ ನೋ ಪ್ರಾಫಿಟ್ ಅನ್ನೋ ಲೆವೆಲ್ಗೆ ರೈತರಿಗೆ ಒಂದು ಅನುಕೂಲ ಆಗ್ಲಿ ಅಥವಾ ನಮ್ಮ ವಿಶ್ವವಿದ್ಯಾಲಯದಿಂದ ಉತ್ತಮವಾದ ಜುನೈನ್ ಪ್ಲಾಂಟಿಂಗ್ ಮೆಟೀರಿಯಲ್ ಅಥವಾ ನಾವೇನು ಏನ್ ಹೇಳಿರ್ತೀವಿ ಅದೇ ತಳಿ, ಅಧಿಕೃತ ತಳಿ ಅಥವಾ ಅಧಿಕೃತ ಬೆಳೆ ಅದೇ ಇರಬೇಕು ಅನ್ನೋ ಕಾರಣಕ್ಕಾಗಿ ನಾವು ಲಾಭನೂ ಅಲ್ಲ ಅಥವಾ ಲಾಸನೂ ಅಲ್ಲ ಅನ್ನೋ ಲೆಕ್ಕದಲ್ಲಿ ರೈತರಿಗೆ ನಾವು ಸಸಿಯನ್ನು ಸಪ್ಲೈ ಮಾಡ್ತೀವಿ. ನಾನಾಗ್ಲೇ ಹೇಳ್ತಿದ್ದೆ, ಈಗ ಜಾಯಿಕಾಯಿ ಅಂತ ಜಾಯಿಕಾಯಿ ನಾವು ಗ್ರಾಫ್ ಮಾಡಿದ್ರೆ ನಮ್ಮ ವಿಶ್ವವಿದ್ಯಾಲಯದ ನಾವು 250 ರೂಪಾಯಿ ಕೊಡ್ತೀವಿ. ಇಷ್ಟು ಕಡಿಮೆ ದರದಲ್ಲಿ ಯಾವುದೇ ನರ್ಸರಿಯಲ್ಲಿ ಜಾಯಿಕಾಯನ್ನು ಕೊಡೋದಿಲ್ಲ, ಒಂದು ಉದಾಹರಣೆ. ಇನ್ನು ಇದೇ ತರಕ್ಕೆ ಬಂದ್ರೆ ನೀವು ಮಾವನ್ ತಗೊಂಡ್ರೆ, ಮಾವನ್ನು ಅತಿ ಉತ್ತಮವಾದ ತಳಿ ಇರತಕ್ಕಂತ ರಸ್ಪರ್ ಇರ್ಬೋದು ಮಲ್ಲಿಕಾ ಇರ್ಬೋದು ಎಲ್ಲವನ್ನು ನಾವು 80 ರಿಂದ 100 ರೂಪಾಯಿ ಆಧಾರದಲ್ಲಿ ಕೊಡ್ತೀವಿ. ಅಷ್ಟಕ್ಕೆ ಹೊರಗಡೆ ಸಿಗೋದು ಒಂದ್ ರೀತಿ ಅನುಮಾನ ಅಥವಾ ಡೌಟ್ ಅಂತ ಹೇಳ್ಬೋದು. ಈಗ ಇದನ್ನು ಹೊರತುಪಡಿಸಿ ಇನ್ನು ಬೇರೆ ಯಾವುದೇ ತಳಿ ತಗೊಂಡ್ರೆ, ಈಗ ನಾವು ಏಲಕ್ಕಿ ತಗೊಂಡ್ರು ಕೂಡ 20 ರೂಪಾಯಿ ಕೊಡ್ತೀವಿ, ಅದು ಬೇರೆ ಹೋಲಿಸಿದ್ರೆ ಅದು ಕೂಡ ಜಾಸ್ತಿ ಇದೆ. ಮತ್ತೆ ಅದನ್ನು ಇನ್ನೂ ಮುಂದುವರೆದ ಏನಂದ್ರೆ ಕೆಲವೊಂದಿಷ್ಟು ತಳಿಗಳನ್ನ ಕೆಲವೊಂದಿಷ್ಟು ಬೆಳೆಗಳನ್ನ ಅವುಗಳ ಉತ್ಪಾದನೆ ಆಧಾರದ ಮೇಲೆ ಕೊಡ್ತೀವಿ. ಈಗ ಅದೇ ಜಾಯಿಕಾಯಿ ನಾವು ಕ್ರಾಪ್ ಮಾಡಿದನ್ನ ಅಷ್ಟು ಕೊಡ್ತೀವಿ, ಅದೇ ಬೀಜದಿಂದ ಬಂದಿದ್ರೆ ಅಷ್ಟಿಲ್ಲ, ಕೇವಲ 50 ರೂಪಾಯಿಗೆ ಕೊಡ್ತೀವಿ. 50 ರೂಪಾಯಿ ಬೀಜದಿಂದ ಬಂದಂತ ಜಾಯಿಕಾಯನ್ನು ಸಪ್ಲೈ ಮಾಡೋದು ಕೂಡ ಕಷ್ಟ, ಆದ್ರೂ ಕೂಡ ನಾವು ಅದನ್ನ ಕಡೆ ರೈತರಿಗೆ ತಲುಪಲಿ ಅನ್ನೋ ದೃಷ್ಟಿಯಿಂದ ಬೀಜದಿಂದ ಉತ್ಪಾದನೆ ಮಾಡಿದನ್ನು ಕೊಡ್ತೀವಿ, ಮತ್ತೆ ಗ್ರಾಫ್ಟ್ ಮಾಡಿದನ್ನು ಕೊಡ್ತೀವಿ, ಮತ್ತೆ ಲೇಯರ್ ಮಾಡ್ತೀವಿ, ಮತ್ತೆ ಈ ಭಾಗಕ್ಕೆ ಏನ್ ಅನುಕೂಲತೆ ಇದೆ ಅಥವಾ ಜನರಿಗೆ ಏನ್ ಬೇಕು ಅನ್ನೋದನ್ನ ನೋಡ್ಕೊಂಡು ಕೊಡ್ತೀವಿ. ನೋಡ್ಕೊಂಡು ನಾವು ಇಲ್ಲಿ ಸಸ್ಯ ಉತ್ಪಾದನೆ ಮಾಡ್ತೀವಿ. ಉದಾಹರಣೆಗೆ ಇಲ್ಲಿ ಬಂದು ಈಗ ಸರ್ ನಮ್ಗೆ ದಾಳಿಂಬೆ ಕೊಡ್ತೀರಾ ಅಂದ್ರೆ ನಾವು ದಾಳಿಂಬೆ ಮಾಡೋದಿಲ್ಲ, ಯಾಕಂದ್ರೆ ಇಲ್ಲಿ ಮಲೆನಾಡು ಭಾಗದಲ್ಲಿ ದಾಳಿಂಬೆ ಬೆಳೆಯೋದಿಲ್ಲ, ಹೀಗಾಗಿ ನಾವು ದಾಳಿಂಬೆ ಮಾಡೋದಿಲ್ಲ. ಆದ್ರೆ ಇಲ್ಲಿ ಈ ಭಾಗದ ಜನ ಏನು ರೈತರು ಇಷ್ಟಪಟ್ಟು ಕೇಳ್ತಾರೆ ಬರ್ತಾರೆ, ಅವ್ರು ಇಲ್ಲ ಅಂತ ಹೋಗ್ಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಎಲ್ಲ ಸಸ್ಯ ಉತ್ಪಾದನೆ ಮಾಡ್ತೀವಿ, ಮತ್ತೆಲ್ಲವನ್ನು ಅವರಿಗೆ ನಿಗದಿತ ಬೆಲೆಯಲ್ಲಿ ಅವರಿಗೆ ಕೈಗೆಟಕುವ ದರದಲ್ಲಿ ಕೊಡ್ತೀವಿ. ಡಾಕ್ಟರ್, ಈಗ ಈ ಒಂದು ಬೆಳೆಯ ಸಸ್ಯ ಅಭಿವೃದ್ಧಿಯ ಜೊತೆಗೆ ತಾವು ಈಗ ಯುವಕರಿಗೆ, ಇತ್ತೀಚಿನ ದಿನಗಳಲ್ಲಿ ಯುವಕರು ಪಟ್ಟಣದ ಕಡೆ ಮುಖ ಮಾಡ್ತಾ ಇರ್ತಕ್ಕಂಥವ್ರು ಅಥವಾ ಪಟ್ಟಣಕ್ಕೆ ಕೆಲಸಕ್ಕೂ ನೋಡಕ್ಕೂ ಹುಡ್ಕೊಂಡು ಹೋಗ್ತಕ್ಕಂತ ಒಂದು ಸಂಖ್ಯೆ ಜಾಸ್ತಿನೇ ಆಗಿದೆ ಅಂತ ಹೇಳ್ಬಹುದು. ಅಂತದ್ರಲ್ಲಿ ಈಗ ಸ್ವಲ್ಪ ವಿದ್ಯಾಭ್ಯಾಸ ಮುಂದುವರಿಸಲಿಕ್ಕೆ ಆಗದೆ ಇರ್ತಕ್ಕಂಥವ್ರು, ಜಮೀನು ಇದ್ದು ಈ ತರದ ಏನಾದರೂ ಒಂದು ಚಟುವಟಿಕೆ ತಗೊಳ್ಬೇಕಂತಂದ್ರೆ ಅವರಿಗೆ ತರಬೇತಿ ಕೊಡುವ ಒಂದು ಕಾರ್ಯ ಮಾಡ್ತಾ ಇದ್ದೀರಾ? ಖಚಿತವಾಗಿ ಸರ್, ನಾವು ಈ ಭಾಗದ ಅನೇಕ ಜನ ರೈತರಿಗೆ ಮುಂಚಿತವಾಗಿ ನಾವು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಈಗಾಗಲೇ 2 ಕಾರ್ಯಕ್ರಮ ಮಾಡಿದ್ವಿ, 3 ದಿವಸದ ತರಬೇತಿ ಕಾರ್ಯಕ್ರಮವನ್ನು ಗ್ರಾಮೀಣ ಭಾಗದ ಯುವಕರಿಗೆ, ಯುವಕ ಅಥವಾ ಯುವತಿಯರಿಗಾಗಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಇನ್ನೊಂದು ಯಾರೇ ಇರಲಿ, ಯುವಕ ಇರಲಿ ಯುವತಿ ಇರಲಿ ಅಥವಾ ವಯಸ್ಸಾದವರಲ್ಲಿ, ಅವ್ರಿಗೆ ಇಚ್ಛಾಶಕ್ತಿ ಇದ್ದು ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿದವರಿಗೆ 1 ದಿವಸದ ಅಥವಾ 3 ದಿವಸದ ಕಾರ್ಯಕ್ರಮ ಮಾಡ್ತೀವಿ. ಈಗಲೂ ಕೂಡ ತಾವು ಯಾರಾದ್ರೂ 10 ಜನ ಇರಲಿ, ಇಚ್ಛಾಶಕ್ತಿಯಿಂದ ನಮ್ಮಲ್ಲಿ ಇಂಥ ದಿವಸ ನಮಗೆ ಪತ್ರ ಬರೆದ್ರೆ ಅವರಿಗೆ ನಮ್ಮ ಸಮಯ ನೋಡಿಕೊಂಡು 1 ದಿವಸ ತರಬೇತಿ ಕೊಡ್ತೀವಿ, ಅಥವಾ ಅವರಲ್ಲೇ ಆಸಕ್ತಿ ಇದ್ದು 3 ದಿವಸ ಬೇಕಂದ್ರೆ ಕೂಡ ನಾವು 3 ದಿವಸದ ತರಬೇತಿ ಕಾರ್ಯಕ್ರಮ ನಮ್ಮ ಸಂಸ್ಥೆಯಲ್ಲೇ ನಾವು ಉಚಿತವಾಗಿ ಮಾಡಿಕೊಡ್ತೀವಿ. ಎಲ್ಲಾ ರೀತಿ ಯಾವುದೇ ಶುಲ್ಕ ಇಲ್ಲ. ಅದರಲ್ಲಿ ನರ್ಸರಿ ಮಾಡುವ ವಿಧಾನ, ನರ್ಸರಿಗೆ ಬೇಕಾದಂತ ಮೂಲಭೂತ ಸೌಕರ್ಯ, ಮತ್ತೆ ನರ್ಸರಿ ಮಾಡಲಿಕ್ಕೆ ಒಬ್ಬ ವ್ಯಕ್ತಿಗೆ ಏನ್ ಸ್ಕಿಲ್ ಅಥವಾ ಕೌಶಲ್ಯತೆ ಏನ್ ಹೇಳ್ತೀವಿ ಅದೆಲ್ಲವನ್ನು ನಾವು ಎಷ್ಟು ಸಾಧ್ಯತೆ ಅಷ್ಟು 3 ದಿವಸದಲ್ಲಿ ಎಲ್ಲವನ್ನು ಮಾಹಿತಿ ಕೊಡ್ತೀವಿ. ಯಾವ ರೈತರಾದ್ರೂ ಅಥವಾ ಯಾವುದೇ ಊರಿನ ರೈತರಾದ್ರೂ ಯಾವುದೇ ಭಾಗದ ರೈತರಾದ್ರೂ ನಮ್ಮನ್ನು ಸಂಪರ್ಕಿಸಬಹುದು. ಅವರಲ್ಲೇ ಇಚ್ಛಾಶಕ್ತಿ ಇದ್ದು ಅವರಾಗೆ ಮಾಡಿಕೊಡಿ ಅಂತಂದ್ರೆ ಅವ್ರು ಇಲ್ಲಿ ಬರ್ತಾರಂದ್ರೆ ನಾವು ತರಬೇತಿ ಕೊಡ್ಲಿಕ್ಕೆ ರೆಡಿ ಇದೀವಿ. ಈಗಲೇ ಹೋದ ವಾರನೇ 45 ಜನ ದೇಶಿ ರೈತರು 1 ದಿವಸದ ತರಬೇತಿ ಪಾಲಿಯೋಸ್ ಮತ್ತೆ ಸೇಡ್ ನೆಟ್ಗಳನ್ನ ಹೇಗೆ ಬಳಸ್ಕೋಬೇಕು ಮತ್ತೆ ಅದನ್ನ ಹೇಗೆ ಕನ್ಸ್ಟ್ರಕ್ಷನ್ ಮಾಡೋದು 1 ದಿವಸದ ಕಾರ್ಯಾಗಾರ ಕೇಳಿದ್ರು, ಅವ್ರಿಗೂ ಕೂಡ ನಾವು ಈಗಾಗಲೇ ಮಾಡಿದ್ವಿ. ಡಾಕ್ಟರ್, ಈಗ ಮತ್ತೆ ಕೇಳುವುದಾದ್ರೆ ಈಗ ರೈತ ಬಾಂಧವರನ್ನ ಈ ವಿಚಾರ ಕುರಿತು ಅವರಿಗೆ ಹೇಳಿದ್ರೆ ಯಾವ ರೀತಿಯಿಂದ ಪ್ರತಿಕ್ರಿಯೆ ಇದೆ ಸರ್? ಈಗಾಗಲೇ ಹೇಳಿದ್ರಿ ನೀವು 3 ದಿವಸದ ಬಂದು ತರಬೇತಿ ತಗೊಂಡು ಹೋದ್ರು ಅಂತ, ಯಾರು ಇದರಲ್ಲಿ ಇಚ್ಛೆ ಹೊಂದಿರ್ತಾರೋ ಅಥವಾ ಉತ್ಸುಕರಾಗಿರ್ತಾರೋ ಅಂತವ್ರಿಗೆ ಮಾತ್ರ ನೀವು ತರಬೇತಿ ಕೊಡೋ ಒಂದು ವ್ಯವಸ್ಥೆ ಇದೆ ಅಲ್ವಾ? ಹೌದು ಸರ್. ಇದ್ರ ಜೊತೆಗೆ ನೀವು ಹೇಳಿದ್ರಿ ಈಗ ತೆಂಗಿನಲ್ಲಿ ವಿವಿಧ ತಳಿಗಳು, ಈಗ ಅರಸಿಕೆರೆ ಉದ್ದದ್ದು ಮತ್ತೆ ತಿಪ್ಪಟೂರು ಉದ್ದ ಮತ್ತೆ ಕುಬ್ಜ ತಳಿ ಅಂತ ಹೇಳಿದ್ರಿ. ಈ ಕುಬ್ಜ ತಳಿ ಮತ್ತೆ ಉದ್ದ ತಳಿ ಇದು ಕೇವಲ ಎತ್ತರದಲ್ಲಿ ಮಾತ್ರನಾ ಅಥವಾ ಫಲ ನೀಡುವ ಸಮಯ ಕೂಡ ಬೇರೆ ಆಗುತ್ತಾ ಈ ಒಂದು 2 ತಳಿಗಳಲ್ಲಿ ಸರ್? ಸರ್, ಇದರಲ್ಲಿ ಏನಿದೆ ಅಂದ್ರೆ ತೆಂಗಿನಲ್ಲಿ 3 ವಿಧ, ಒಂದು ಎತ್ತರದ ತಳಿಗಳು, ಇನ್ನೊಂದು ಕುಬ್ಜ ತಳಿಗಳು, ಇನ್ನೊಂದು ಹೈಬ್ರಿಡ್ಸ್ ಅಥವಾ ಸಂಕರಣ ತಳಿಗಳು ಅಂತ ಹೇಳ್ತೀವಿ. ಎತ್ತರದ ತಳಿಗಳು ಹೆಚ್ಚಾಗಿ ಅದನ್ನ ಕೊಬ್ಬರಿ ಮಾಡ್ಲಿಕ್ಕೆ ಬಳಸ್ತಾರೆ. ಕುಬ್ಜ ತಳಿಗಳಿದಲ್ಲ ಅದನ್ನ ಹೆಚ್ಚಾಗಿ ರೈತರು ಎಳೆನೀರಿಗಾಗಿ ಬಳಸ್ತಾರೆ. ಈ ಕುಬ್ಜ ತಳಿಗಳು ಇದರಲ್ಲಿ ಹೈಬ್ರಿಡ್ಸ್ ಇರ್ತವೆ, ಅದನ್ನ ಬಹಳಷ್ಟು ರೈತರು ತಮಗೆ ಖಚಿತವಾದ ಸರ್ಕಾರಿ ಸಂಸ್ಥೆಯಲ್ಲಿ ಖರೀದಿ ಮಾಡೋದು ಉತ್ತಮ. ಯಾಕಂತಂದ್ರೆ ಕುಬ್ಜ ತಳಿಗಳಿಗೆ ಬೆಲೆ ಯಾವಾಗಲೂ ಹೆಚ್ಚೇ ಇರ್ತದೆ, ಒಂದೇ ಮಾತ್ರ ಹೇಳ್ಬೇಕಂದ್ರೆ. ಯಾಕಂದ್ರೆ ಅದು ಹೈಬ್ರಿಡ್ ಮಾಡಿ ನಮ್ಗೆ ಬೀಜನೇ 140 ರೂಪಾಯಿಗೆ ಕೇಂದ್ರೀಯ ಪ್ಲಾಂಟೇಶನ್ ಬೆಳೆಗಳ ಸಂಶೋಧನಾ ಸಂಸ್ಥೆ ಸಪ್ಲೈ ಮಾಡ್ತದೆ. ಒಂದ್ ಬೀಜದ ಬೆಲೆಗೆ 140 ರೂಪಾಯಿಂದ ನಾವು ಉತ್ಪಾದನೆ ಮಾಡ್ಕೊಡ್ಲಿಕ್ಕೆ ಅದ್ರದ ಬೆಲೆ ಜಾಸ್ತಿ ಆಗೇ ಆಗುತ್ತೆ. ಹೀಗಾಗಿ ನಾವು ಅದಕ್ಕೆ ರೈತರಿಗೆ ಅಷ್ಟೊಂದು ಬೆಲೆ ಇಲ್ಲದೆ ಸ್ವಲ್ಪ ನೋಡ್ಕೊಂಡು ಕೊಡ್ತೀವಿ, ಆದ್ರೆ ಹೊರಗಡೆ ತುಂಬಾ ಕಾಸ್ಟ್ ಇರ್ತದೆ. ಆದ್ರೆ ಅದು ಬೆಳೆದು ಕಾಯಿ ಬಿಡುವವರಿಗೆ ರೈತರಿಗೆ ಅದು ಕುಬ್ಜ ತಳಿನ, ಎತ್ತರದ ತಳಿನ, ಹೈಬ್ರಿಡ್ ತಳಿನ ಅಥವಾ 3 ವರ್ಷ ಬರ್ತದ ಇಲ್ಲ ಅಂತ ಗೊತ್ತಾಗಲ್ಲ. ಆ ಕಾರಣಕ್ಕಾಗಿ ತಮಗೆ ನಂಬಿಕೆ ಇರತಕ್ಕಂತ ಸರ್ಕಾರಿ ಸಂಸ್ಥೆಯಲ್ಲಿ ಖರೀದಿ ಮಾಡೋದ್ರಿಂದ ಅದು ನಿಮ್ಗೆ ಒಂದು ಉತ್ತಮವಾದ ತಳಿಗಳನ್ನೇ ಸಿಗ್ತಾವಂತ ನಾನು ಅಷ್ಟು ಭರವಸೆ ಕೊಡಬಲ್ಲಿ. ಯಾಕಂತಂದ್ರೆ ಈಗ ಹೊರಗಿನವರು ಅಂದ್ರೆ ಈಗ ಖಾಸಗಿ ಅವರು ಇದು ಬಯೋಟೆಕ್ನಾಲಜಿಯಿಂದ ಪ್ರೊಡ್ಯೂಸ್ ಮಾಡಿದೆ, ಇದು ಅಂಗಾಂಶ ಕೃಷಿಯಿಂದ ಅಂಗಾಂಶ ತಂತ್ರಜ್ಞಾನದಿಂದ ನಾವು ಮಾಡಿದೀವಿ, 2 ವರ್ಷದಲ್ಲಿ ನಿಮ್ಗೆ ಇಷ್ಟು ಲೆಕ್ಕ ಬರ್ತದೆ, ಇಷ್ಟು ಲಾಭ ಬರ್ತದೆ ಅಂತ ಹೇಳಿ ಕೆಲವು ಮೋಸ ಹೋಗೋ ಸಂದರ್ಭ ಇರ್ತದೆ ಸರ್. ನೀವು ಹೇಳ್ತಾ ಇರೋದು ವಿಶ್ವವಿದ್ಯಾಲಯದ ಒಂದು ತಾಕುಗಳಲ್ಲಿ ತಗೊಂಡ್ರೆ, ವಿಶ್ವವಿದ್ಯಾಲಯದ ಒಂದು ನರ್ಸರಿ ಇದರಲ್ಲಿ ತಗೊಂಡ್ರೆ ಇದು ಅಧಿಕೃತವಾಗಿರ್ತದೆ ಮತ್ತೆ ಇದು ಯಾವುದೇ ಒಂದು ರೀತಿಯ ಮೋಸ ಹೋಗೋ ಒಂದು ಸಂದರ್ಭ ಇರೋದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದ್ರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್ ನಮ್ಮ ಕೇಳುಗರಿಗೆ. ಸರ್, ನನ್ನ ದೂರವಾಣಿ ಸಂಖ್ಯೆ 9632506822, ಡಾಕ್ಟರ್ ಸದಾಶಿವ ನಡಕೆರೆ ಅಂತ. ಈ ಸಂಖ್ಯೆಗೆ ತಾವು ನರ್ಸರಿ ವಿಷಯ ಕುರಿತು ಅಥವಾ ತೋಟಗಾರಿಕೆ ಬೆಳೆ ಯಾವುದೇ ವಿಷಯದ ಕುರಿತು ಮಾಹಿತಿ ಬೇಕಾದಲ್ಲಿ ಕರೆ ಮಾಡಬಹುದು. ರೈತ ಬಾಂಧವರೇ, ಇದು ಆಗಿತ್ತು ಡಾಕ್ಟರ್ ಸದಾಶಿವ ನಡುಕೇರಿಯವರ ಒಂದು ಸಂದರ್ಶನ. ಇವರು ಈ

ರಾಗ ಪಡ್ಯಾರೆ ಶಿವನಿಗೆ ರಾಗ ಪಡ್ಯಾರೆ ಶಿವನಿಗೆ ರಾಗ ಪಡ್ಯಾರೆ ಶಿವನಿಗೆ ರಾಗ ಪಡ್ಯಾರೆ ಶಿವನಿಗೆ ಗುರವೋ ಒಂದು ಓಡವ್ರ ಕಲ್ಲ ಶಿವಬೆಂಕಿ ಪೂರೋದ ಗಜನಿಂಬೆ ಶಿವಬೆಂಕಿ ಪೂರೋದ ಗಜನಿಂಬೆ ಶಿವಬೆಂಕಿನಿ ಪೂರೋದ ಗಜನಿಂಬೆ ಮಾರದಡಿಯ ಶಿವ ಮಾಡತಿದ್ದ ಶಿವ ಪೂಜೆ ಶಿವ ಮಾಡತಿದ್ದ ಶಿವ ಪೂಜೆ ಶಿವ ಮಾಡತಿದ್ದ ಶಿವ ಪೂಜೆ ಶಿವ ಮಾಡತಿದ್ದ ಶಿವ ಪೂಜೆ ಮಾಡನಿ ತೆದ ಶಿವ ಪೂಜೆಯ ಘಟಿಯ ಮಲ್ಲೆ ಬಂದ ರೇ ಮಲ್ಲಿ ಗೂವೆ ಮಲ್ಲೆ ಬಂದ ಮಲ್ಲಿ ಗೋ ಮಲ್ಲಯ್ಯ ಬಂದರೆ ಮಲ್ಲಿ ಗೋವೆ ಬೇಕ ಮಾಳವು ಬಂದರೆ ಮಣಿ ಬೇಕ ಮಾಳವು ಬಂದರೆ ಮಣಿ ಬೇಕ ಕಲ್ಲು ಕೊಟ್ಟ ತಾಯಿ ಎಲ್ಲ ಭಾಗ್ಯವು ಬರುಲೆ ಪಲ್ಲಕ್ಕೆ ಗೊಬ್ಬ ಮಗ ಬರುಲೆ ಪಲ್ಲಕ್ಕೆ ಗೊಬ್ಬ ಮಗ ಬರುಲೆ ಪಲ್ಲಕ್ಕೆ ಗೊಬ್ಬ ಮಗ ಬರುಲೆ ಪಲ್ಲಕ್ಕೆ ಗೊಬ್ಬ ಮಗ ಬರುಲೆ ಮಲ್ಲಯ್ಯ ಬಂದರೆ ಮಲ್ಲಿ ಗುವೆ ಬೇಕ ಮಾಳವು ಬಂದರೆ ಮಣಿ ಬೇಕ ಮಾಳವು ಬಂದರೆ ಮಣಿ ಬೇಕ ಗುಡ್ಡದು ನಡುವೆ ದೊಡ್ಡ ಮೇ ಕಾಯೋನೆ ದೊಡ್ಡ ಮಗ ಡೋರ ಮಾಗಿರಿಯಣ್ಣ ಡೋರ ಮಾಗಿರಿಯಣ್ಣ ಡೋರ ಮಾಗಿರಿಯಣ್ಣ ದೊಡ್ಡೋರನೆ ಮಾಗಿರಿಯಣ್ಣ ನೀನು ಧ್ಯಾನ ಗುಡ್ಡ ಗುಡ್ಡ ಕೇ ದೋರ್ಯವೆ ಗುಡ್ಡ ಗುಡ್ಡ ಕೇ ದೋರ್ಯವೆ ಗುಡ್ಡ ಗುಡ್ಡ ಕೇ ದೋರ್ಯವೆ ಗುಡ್ಡ ಗುಡ್ಡ ಕೇ ದೋರ್ಯವೆ ಕೆದರಿ ದೋರೆ ಕೇ ದೋರಲಿ ಚಿಗರುಲ್ಲ ಮೇಯಾಲೆ ಒಡಗಟ್ಟಳು ನೀರ ಕೂಡಿಯಾಲೆ ಒಡಗಟ್ಟಳ ನೀರ ಕೂಡಿಯಾಲೆ ಒಡಗಟ್ಟಳು ನೀರ ಕೂಡಿಯಾಲೆ ಒಡಗಟ್ಟಳ ನೀರ ಕೂಡಿಯಾಲೆ ಒಡಗಟ್ಟಳ ನೀರ ಕುಡಿಯಾಲಿ ನೀನೆಮ್ಮೆ ಸಾಕಂಬೋಲಿ ಕೊಂಬರೋದಾಲ ಕರಿಯಾಲಿ ಕರಿಯಾಲಿ ಕೊಂಬರೋದಾಲ ಕರಿಯಾಲಿ ಕೊಂಬಿಗೆ ಸರಮೋತೆನು ಕಾಡ ಗೋಲು ವಜ್ರಮಣಿ ಕೋದಳಿಯಾಗ ವಜ್ರಮಣಿ ಕೋದಳಿಯಾಗ ವಜ್ರಮಣಿ ಕೋದಳಿಯಾಗ ವಜ್ರಮಣಿ ಕೋದಳಿಯಾಗ ವಜ್ರನೆ ಮಣಿ ಕೋದ ಗಾನೀಡ ಕಂಡು ಬದ್ರೆಲ ಕೌವ ಕಾಡುದಾಳೆ ಬದ್ರೆಲ ಕೌವ ಕಾಡುದಾಳೆ ಬದ್ರೆಲ ಕೌವ ಕಾಡುದಾಳೆ ಬದ್ರೆಲ ಕೌವ ಕಾಡುದಾಳೆ ಬದ್ರೆನೆಲ ಕೌವ ಕಡದು ಕಾಶಿದ ತೋಪ ಸ್ವಾಮಿ ಬೈರೈಗೆಯಡಿಯಾದು ಸ್ವಾಮಿ ಬೈರೈಗೆ ಯಡಿಯಾದು ಸ್ವಾಮಿ ಬೈರೈಗೆಯಡಿಯಾದು ಸ್ವಾಮಿ ಬೈರೈಗೆ ಯಡಿಯಾದು ಅಳ್ಳದ ನೀರಿಗೆ ತೆಳ್ಳನ್ನ ಕಲ್ಲಿಗೆ ಜೆಲ್ಲೆ ಸೆ ಕಾಯ ಬಿಸಲಿಗೆ ಜೆಲ್ಲೆ ಸೆ ಕಾಯೋ ಬಿಸಲಿಗೆ ಜೆಲ್ಲೆ ಸೆ ಕಾಯ ಬಿಸಲಿಗೆ ಜೆಲ್ಲೆ ಸೆ ಕಾಯೋ ಬಿಸಲಿಗೆ ಜೆಲ್ಲೆ ಸೇನೆ ಕಾಯ ಬಿಸಲಿಗೆ ಬೈರಯ್ಯ ಒಲ್ಲೆ ನಣ್ಣೇವೆ ಮಾಡಿಯಾದು ಒಲ್ಲಿ ನಣ್ಣೇವೆ ಮಾಡಿಯಾದು ಒಲ್ಲೆ ನಣ್ಣೇವೆ ಮಾಡಿಯಾದು ಒಲ್ಲಿ ನಣ್ಣೇವೆ ಮಾಡಿಯಾದು ಅಳ್ಳದ ನೀರಿಗೆ ತೆಳ್ಳನ್ನ ಕಲ್ಲಿಗೆ ಜೆಲ್ಲೆ ಸೆ ಕಾಯ ಬೇಸಲಿಗೆ ಜೆಲ್ಲೆ ಸೆ ಕಾಯ ಬೇಸಲಿಗೆ ಜೆಲ್ಲೆ ಸೇನೆ ಕಾಯ ಬಿಸಲಿಗೆ ಬೈರಯ್ಯ ಪಟ್ಟೆ ನಣ್ಣೇವೆ ಮಾಡಿಯಾದು ಪಟ್ಟೆ ನಣ್ಣೇವೆ ಮಾಡಿಯಾದು ಪಟ್ಟೆ ನಣ್ಣೇವೆ ಮಾಡಿಯಾದು ಪಟ್ಟೆ ನಣ್ಣೇವೆ ಮಾಡಿಯಾದು ಮೇಲೆ ಅಂಗೆ ಸುಂಗರದ ನಾಡ ಕಟ್ಟು ಅಂಗಳಲೆಂಗಾವಾಳುದಾವೆ ಅಂಗಳಲೆಂಗಾವಾಳುದಾವೆ ಅಂಗಳಲೆಂಗಾವಾಳುದಾವೆ ಅಂಗಳಲೆಂಗಾವಾಳುದಾವೆ ಅಂಗಳನೆ ಲಿಂಗ ವಣುದಾವೆ ವೇ ಮಾನಿ ಸ್ವಾಮಿ ಉಂಡೋಗೋಪಾರೋ ಮಾನಿ ಸ್ವಾಮಿ ಉಂಡೋಗೋಪಾರೋ ಮಾನಿ ಸ್ವಾಮಿ ಉಂಡೋಗೋಪಾರೋ ಮಾನಿ ಸ್ವಾಮಿ ಉಂಡೋಗೋಪಾರೋ ಮಾನಿ ಸ್ವಾಮಿ ಅಂಗಡಿ ಮೇಗಳಕ್ಕೆ ಕೊಂಡು ಮೋಳು ಗಾಯೆ ಕುಂಬಾರರು ಮಾನಿಯ ವಾಸ ಮಾಡಿಕೆ ಕುಂಬಾರರ ಮಾನಿಯ ವಾಸ ಮಾಡಿಕೆ ಬಾರರು ಮಾನಿಯ ವಾಸ ಮಾಡಿಕೆ ಕುಂಬಾರರ ಮಾನಿಯ ವಾಸ ಮಾಡಿಕೆ ಬಾರರ ಮನೆಯ ವಾಸ ಮಾಡಿ ಕೊಳೆಯ ನೀರು ಉಂಡೋಗೋಪಾರೋ ಮಾನಿ ಸ್ವಾಮಿ ಉಂಡೋಗೋಪಾರೋ ಮಾನಿ ಸ್ವಾಮಿ. ಇದುವರೆಗೆ ಕಡೂರು ತಾಲೂಕು ತಿರುವನಹಳ್ಳಿಯ ಸಾವಿತ್ರಮ್ಮ ಮತ್ತು ತಂಡದವರಿಂದ ಬೇಸೋಕಲ್ಲಿನ ಪದವನ್ನು ಕೇಳಿದಿರಿ. ಕೇಳುಗರೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಇಂದಿನ ವಹಿವಾಟು ಹೀಗಿತ್ತು. ಮೊದಲಿಗೆ ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆ. ಬೆಟ್ಟಿ ಅಡಿಕೆ ಕನಿಷ್ಠ 58,574 ರೂಪಾಯಿಗಳು, ಗರಿಷ್ಠ 65,819 ರೂಪಾಯಿಗಳು. ಮಾದರಿ ಬೆಲೆ 63,374 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಇನ್ನು ಗೋರಬಲು ಅಡಿಕೆ 19,010 ರೂಪಾಯಿಗಳು ಕನಿಷ್ಠ, ಗರಿಷ್ಠ 36,299 ರೂಪಾಯಿಗಳು, ಮಾದರಿ ಬೆಲೆ 34,299 ರೂಪಾಯಿಗಳು ಪ್ರತಿ ಕ್ವಿಂಟಾಲ್ಗೆ. ರಾಶಿ ಅಡಿಕೆ 47,779 ರೂಪಾಯಿಗಳು ಕನಿಷ್ಠ, ಗರಿಷ್ಠ 60,299 ರೂಪಾಯಿಗಳು, ಮಾದರಿ ಬೆಲೆ 59,199 ರೂಪಾಯಿಗಳು ಪ್ರತಿ ಕ್ವಿಂಟಾಲ್ನಂತೆ. ಸರಕು ಅಡಿಕೆ ಕನಿಷ್ಠ 52,019 ರೂಪಾಯಿಗಳು, ಗರಿಷ್ಠ 97,396 ರೂಪಾಯಿಗಳು, ಮಾದರಿ ಬೆಲೆ 63,859 ರೂಪಾಯಿಗಳು ಪ್ರತಿ ಕ್ವಿಂಟಾಲ್ನಂತೆ. ಇನ್ನು ಭದ್ರಾವತಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆ. ಅಕ್ಕಿ ಮಧ್ಯಮ ಕನಿಷ್ಠ ಗರಿಷ್ಠ ಹಾಗೂ ಮಾದರಿ ಬೆಲೆ ಪ್ರತಿ ಕ್ವಿಂಟಾಲ್ನಂತೆ 5,475 ರೂಪಾಯಿಗಳಾಗಿತ್ತು. ಇನ್ನು ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆ. ಏಲಕ್ಕಿ ಬಾಳೆಹಣ್ಣು ಕನಿಷ್ಠ 4,400 ರೂಪಾಯಿಗಳು, ಗರಿಷ್ಠ 5,000 ರೂಪಾಯಿಗಳು, ಮಾದರಿ ಬೆಲೆ ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ 4,800 ರೂಪಾಯಿಗಳಾಗಿತ್ತು. ಪಚ್ಚಬಾಳೆ ಕನಿಷ್ಠ 2,000, ಗರಿಷ್ಠ 2,400 ರೂಪಾಯಿಗಳು, ಮಾದರಿ ಬೆಲೆ 2,200 ರೂಪಾಯಿಗಳು ಪ್ರತಿ ಕ್ವಿಂಟಾಲ್ನಂತೆ. ಬೀನ್ಸ್ ಕನಿಷ್ಠ 2,200 ರೂಪಾಯಿಗಳು, ಗರಿಷ್ಠ 2,800 ರೂಪಾಯಿಗಳು, ಮಾದರಿ ಬೆಲೆ 2,800 ರೂಪಾಯಿಗಳು ಪ್ರತಿ ಕ್ವಿಂಟಾಲ್ನಂತೆ. ಹಾಗಲಕಾಯಿ 2,100 ರೂಪಾಯಿ ಕನಿಷ್ಠ, ಗರಿಷ್ಠ 2,600 ರೂಪಾಯಿ, ಮಾದರಿ ಬೆಲೆ ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ 2,400 ರೂಪಾಯಿಗಳಾಗಿತ್ತು. ಇನ್ನು ದಪ್ಪ ಮೆಣಸಿನಕಾಯಿ ಕನಿಷ್ಠ 3,000, ಗರಿಷ್ಠ 3,900, ಮಾದರಿ ಬೆಲೆ 3,700 ರೂಪಾಯಿಗಳು ಪ್ರತಿ ಕ್ವಿಂಟಾಲ್ನಂತೆ. ಸಪೋಟ ಹಣ್ಣು 5,000 ಕನಿಷ್ಠ, 6,000 ಗರಿಷ್ಠ, ಮಾದರಿ ಬೆಲೆ 5,500 ರೂಪಾಯಿ ಪ್ರತಿ ಕ್ವಿಂಟಾಲ್. ಇನ್ನು ತೀರ್ಥಹಳ್ಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಧಾರಣೆ. ಕರಿಮೆಣಸು ಇತರೆ ತಳಿ ಕನಿಷ್ಠ 40,000 ರೂಪಾಯಿಗಳು, ಗರಿಷ್ಠ 65,000 ರೂಪಾಯಿಗಳು, ಮಾದರಿ ಬೆಲೆ 47,000 ರೂಪಾಯಿಗಳು ಪ್ರತಿ ಕ್ವಿಂಟಾಲ್ನಂತೆ. ಇನ್ನು ಚನ್ನಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಇಂದಿನ ಧಾರಣೆ ಹೀಗಿತ್ತು. ರಾಶಿ ಅಡಿಕೆ ಕನಿಷ್ಠ 53,612 ರೂಪಾಯಿಗಳು, ಗರಿಷ್ಠ 59,899 ರೂಪಾಯಿಗಳು, ಮಾದರಿ ಬೆಲೆ 56,679 ರೂಪಾಯಿಗಳು ಪ್ರತಿ ಕ್ವಿಂಟಾಲ್ನಂತೆ. ಇನ್ನು ಸಾಗರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಇಂದಿನ ಧಾರಣೆ. ಬಿಳಿಗೋಟು ಅಡಿಕೆ ಕನಿಷ್ಠ 9,099 ರೂಪಾಯಿಗಳು, ಗರಿಷ್ಠ 30,511 ರೂಪಾಯಿಗಳು, ಮಾದರಿ ಬೆಲೆ 28,000